ಬೆಳೆ ಅಂತ ರೈತರಿಗೆ ತಾವು ಸರ್ಕಾರದಿಂದ ಇದು ಮಾಡ್ತಾ ಇದ್ರಿ, ಇದು ಚಿನ್ನದ ಬೆಳೆ ಅಲ್ಲ, ಇದು ಡೈಮಂಡ್ ಬೆಳೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಯಾಕೆ ಯಾಕೆ ಅಂದರೆ ತಾವು ತಿಂಗಳಿಗೆ ಸಾಹೇಬರೇ ಸಂಬಳ ತಗೋತಾ ಇದ್ದೀರಿ, ನಾನು ರೈತ ಇವತ್ತು ವರ್ಷಕ್ಕೆ ನಾವು 6 ತಿಂಗಳು 3 ತಿಂಗಳು ಕಾಯಬೇಕಾಗೋದು. ಈಗ ಐ ಗಾಟ್ ಅಸ್ಟೆಂಟ್ ಕಮಿಷನರ್ ಸ್ಯಾಲ್ರಿ ಪ್ರತಿ ತಿಂಗಳು ನೋಡಿದ್ರೆ, ಇನ್ನೊಂದು 7-8 ವರ್ಷ ಹೋದರೆ ಸರ್ ಐ ಗಾಟ್ ಎ ಡಿ ಸಿ ಸ್ಯಾಲ್ರಿ ನೋಡಿದ್ರೆ. ಒಬ್ಬ ರೈತ ಆದವನು ಅಸ್ಟೆಂಟ್ ಕಮಿಷನರ್ ಸ್ಯಾಲ್ರಿ, ತಹಶೀಲ್ದಾರರ ಸ್ಯಾಲ್ರಿ, ಡಿ ಸಿ ಸ್ಯಾಲ್ರಿಗಂಟ ಹೋಗಬೇಕು ಅಂದರೆ ಈ ತಾಳೆ ಬೆಳೆ ಅಲ್ಲದೆ ಇನ್ಯಾವುದೂ ಆಗಲ್ಲ. ಮಂಜುನಾಥ್ ಅಂಗಡಿಯವರೇ, ತಾಳೆ ಬೆಳೆ ಪ್ರೋತ್ಸಾಹಕ್ಕೆ ಇಲಾಖೆಯಿಂದ ಏನೇನು ನೆರವು ಸಿಗುತ್ತೆ? ಖಂಡಿತವಾಗ್ಲೂ ಸರ್, ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ರೈತ ಬಾಂಧವರೆಲ್ಲ ಇತ್ತೀಚೆಗೆ ತಾಳೆ ಬೆಳೆಯನ್ನ ಬೆಳೆಯಕ್ಕೆ ಇಷ್ಟಪಡ್ತಿದ್ದಾರೆ. ಕಮಿಷನರ್ ಸ್ಯಾಲ್ರಿ, ತಹಶೀಲ್ದಾರರ ಸ್ಯಾಲ್ರಿ, ಡಿ ಸಿ ಸ್ಯಾಲ್ರಿಗಂಟ ಹೋಗಬೇಕು ಅಂದರೆ ಈ ತಾಳೆ ಬೆಳೆ ಅಲ್ಲದೆ ಇನ್ಯಾವುದೂ ಆಗಲ್ಲ. ಮಂಜುನಾಥ್ ಅಂಗಡಿಯವರೇ, ತಾಳೆ ಬೆಳೆ ಪ್ರೋತ್ಸಾಹಕ್ಕೆ ಇಲಾಖೆಯಿಂದ ಏನೇನು ನೆರವು ಸಿಗುತ್ತೆ? ಖಂಡಿತವಾಗ್ಲೂ ಸರ್, ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ರೈತ ಬಾಂಧವರೆಲ್ಲ ಇತ್ತೀಚೆಗೆ ತಾಳೆ ಬೆಳೆಯನ್ನ ಬೆಳೆಯಕ್ಕೆ ಇಷ್ಟಪಡ್ತಿದ್ದಾರೆ, ಸಹಾಯಧನ ತಗೊಂಡಿದ್ದಾರೆ. 2 ಲಕ್ಷ ಈಗ ಕಟಾವು ಆದ ಮೇಲೆ, ತೋಟಗಾರಿಕೆ ಬೆಳೆಗಳು ಕಟಾವು ಆದ ಮೇಲೆ ಕೊಯ್ಲೋತ್ತರ ತಂತ್ರಜ್ಞಾನ ಬಹಳ ಮುಖ್ಯ. ಪೋಸ್ಟ್ ಹಾರ್ವೆಸ್ಟ್ ಲಾಸ್ ಅಂತ ಹೇಳ್ತೀವಿ ನಾವು, ಕಟಾವಿನ ನಂತರದ ಲಾಸ್ ಅಂತ ಹೇಳ್ತೀವಿ. ಅದನ್ನು ತಡೆಗಟ್ಟಲಿಕ್ಕೆ ಪ್ಯಾಕ್ ಹೌಸ್ ಅಂತ ಫಾರ್ಮ್ ಗೇಟ್ ಅಂತ ಹೇಳ್ತೀವಿ, ಫಾರ್ಮಲ್ಲೇ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅದರಲ್ಲಿ 2 ಲಕ್ಷ ರೂಪಾಯಿ ಸಹಾಯಧನ ಇಲಾಖೆಯಿಂದ ಕೊಡ್ತೀವಿ. ಅದು ಟೋಟಲ್ ಕಾಸ್ಟು 4-4.5 ಲಕ್ಷ ಖರ್ಚಾಗುತ್ತೆ ಅವರಿಗೆ. ಅದನ್ನು ಫಾರ್ಮಲ್ಲೇ ಮಾಡಿಕೊಂಡು ಅಲ್ಲಿ ಬೆಳೆದಿರ್ತಕ್ಕಂಥ ಪದಾರ್ಥಗಳನ್ನು, ತೋಟಗಾರಿಕೆ ಪದಾರ್ಥಗಳನ್ನು ಫೀಲ್ಡ್ ಹೀಟ್ ಅಂತ ಹೇಳ್ತೀವಿ ನಾವು. ಫೀಲ್ಡ್ ಹೀಟ್ ಅಂದರೆ ಅದು ಬಿಸಿಲಲ್ಲಿ ಬೆಳೆದಿರುತ್ತೆ, ಸೊ ಅದು ಆ ಟೆಂಪ್ರೇಚರು ಕೂಲ್ ಆಗಬೇಕು. ಡೈರೆಕ್ಟಾಗಿ ಮಾರ್ಕೆಟಿಗೆ ಕಳಿಸಿದಾಗ ಏನಾಗುತ್ತೆ, ಹೀಟ್ ಜನ್ರೇಟ್ ಆಗಿ ಲಾಸ್ ಜಾಸ್ತಿ ಆಗುತ್ತೆ ರೈತರಿಗೆ. ಸೊ ಅದಕ್ಕೆ ಅದನ್ನು ಅವಾಯ್ಡ್ ಮಾಡಲಿಕ್ಕೆ, ಪೋಸ್ಟ್ ಹಾರ್ವೆಸ್ಟ್ ಲಾಸ್ನ ಅವಾಯ್ಡ್ ಮಾಡಲಿಕ್ಕೆ ಆ ಪ್ಯಾಕ್ ಹೌಸ್ಗಳಲ್ಲಿ ಅಂದರೆ ಫಾರ್ಮ್ ಗೇಟ್ ಪ್ಯಾಕ್ ಹೌಸಲ್ಲಿ ತಂದು ಅಲ್ಲಿ ಶೇಖರಣೆ ಮಾಡಿ ಅಲ್ಲಿ ಗ್ರೇಡಿಂಗ್ ಮಾಡಿ ಕ್ರೇಟ್ಸ್ಗಳಲ್ಲಿ ಸುಸಜ್ಜಿತವಾಗಿ ಪ್ಯಾಕ್ ಮಾಡಿ, ಸೊ ಅದನ್ನು ಸಾಗಿಸಿದಲ್ಲಿ ಪೋಸ್ಟ್ ಹಾರ್ವೆಸ್ಟ್ ಲಾಸ್ ಕಡಿಮೆ ಆಗುತ್ತೆ, ಕ್ವಾಲಿಟಿ ಪದಾರ್ಥನ ಮಾರುಕಟ್ಟೆಗೆ ಸಲ್ಲಿಸಿದಾಗ ಅವರಿಗೆ ಒಳ್ಳೆಯ ಉತ್ತಮವಾದಂಥ ಆದಾಯ ಬರುತ್ತೆ. ಮಂಜುನಾಥ್ ಅಂಗಡಿಯವರೇ, ಈ ವರ್ಷ ತಾವು ಹೊಸದಾಗಿ ತಾಳೆ ಬೆಳಿತೀನಿ ಅನ್ನೋರಿಗೆ ಸಸಿಗಳನ್ನು ಎಲ್ಲಿಂದ ಕೊಡ್ತೀರಿ, ಎಲ್ಲಿ ಉತ್ಪಾದನೆ ಮಾಡಿದ್ರಿ ಸಸಿಗಳನ್ನ? ಹೊಸದಾಗಿ ನಮ್ಮ ರೈತ ಬಾಂಧವರು ತಾಳೆ ಪ್ರದೇಶ ವಿಸ್ತರಣೆಯನ್ನು ಮಾಡಲಿಕ್ಕೆ ಹೋದಾಗ ಇದು ಸರ್ಕಾರ, ರೈತರು ಮತ್ತು ಪತಂಜಲಿ ಫುಡ್ಸ್ ಅಂತ ಹೇಳ್ಬಿಟ್ಟು ಒಂದು ಕಂಪ್ನಿ ಇದೆ, ಆಯಿಲ್ ಪಾಮ್, ಅದರ ಮುಖ್ಯ ಉದ್ದೇಶ ಪಾಮ್ ಸಸಿಗಳನ್ನು ಬೆಳೆದು ಅವರು ನರ್ಸರಿಯಲ್ಲಿ ಪೋಷಣೆ ಮಾಡಿ ರೈತರಿಗೆ ಒದಗಿಸುವಂಥ ಕಾರ್ಯಕ್ರಮ. ಸೊ ನಾವು ಮೂರು ಅಂದರೆ ರೈತರು, ಪತಂಜಲಿ ಫುಡ್ಸ್ ಕಂಪನಿ, ಆಯಿಲ್ ಪಾಮ್ ಕಂಪನಿ ಮತ್ತು ನಮ್ಮ ಇಲಾಖೆ ಜೊತೆಗೂಡಿ ಈ ಯೋಜನೆಯನ್ನು ರೂಪಿಸಿದ್ದೀವಿ. ಈ ಯೋಜನೆಯಲ್ಲಿ ಪತಂಜಲಿ ಫುಡ್ಸ್ನವರು ನರ್ಸರಿಗಳಲ್ಲಿ ಉತ್ಕೃಷ್ಟವಾದ ಗಿಡಗಳನ್ನು, ಸ್ಥಳೀಯವಾದ ಗಿಡಗಳನ್ನು ಮತ್ತು ವಿದೇಶಗಳಿಂದ ಸ್ಪ್ರೌಟ್ಸ್ ತರಿಸಿ ಆಯಿಲ್ ಪಾಮ್ದು ನರ್ಸರಿಯಲ್ಲಿ ಬೆಳೆಸಿ ಸುಮಾರು 1-1.5 ವರ್ಷದ ಸಸಿಗಳನ್ನು ನಮ್ಮ ರೈತ ಬಾಂಧವರಿಗೆ ತಗೊಂಡೋಗಿ ಜಮೀನಿಗೆ ಕೊಡ್ತಾರೆ. ಸೊ ಅವರೇ ರೈತರ ಜಮೀನಿನಲ್ಲಿ ಲೇಔಟ್ ಮಾಡ್ತಾರೆ, ಪಾಮ್ ಆಯಿಲ್ ಕಂಪನಿಯಿಂದನೇ ಅವರ ಕೋಆರ್ಡಿನೇಟರ್ಸ್ ಕಳಿಸಿ ಅಲ್ಲಿಗೆ ಏನು ಟ್ರಯಾಂಗಲ್ ಮೆಥಡ್ ಅಂದರೆ ತ್ರಿಭುಜ ಆಕಾರದಲ್ಲಿ ಏನು ನಾವು ಲೇಔಟ್ ಮಾಡಬೇಕು ಅದನ್ನು ರೈತರ ಜೊತೆಗೆ ನಿಲ್ಲಿಸ್ಕೊಂಡು ಅವರಿಗೆ ತಿಳುವಳಿಕೆ ಹೇಳಿ ಲೇಔಟ್ ಮಾಡಿ ಆಮೇಲೆ ಅವರು ಲೇಔಟ್ ಮಾಡಿ ತೋರಿಸಿದ ಮೇಲೆ ಗುಂಡಿ ಹೊಡ್ಕೋತಾರೆ. ಗುಂಡಿ ಹೊಡೆದ ತಕ್ಷಣವೇ ಕೊಟ್ಟಿಗೆ ಗೊಬ್ಬರ, ಸ್ವಲ್ಪ ಫಿರ್ಡಾನ್ ಗ್ರ್ಯಾನ್ಯೂಲ್ಸ್ ಅಂತ ಹೇಳ್ತೀವಿ, ಗೆದ್ದಲು ಬರೆದ್ಬಾರ್ದಂಗೆ. ಸೊ ಅದನ್ನು ಹಾಕಿ ನಾಟಿ ಮಾಡುವಂಥ ಒಂದು ಪರಿಸ್ಥಿತಿ ನಮ್ಮ ಈ ಯೋಜನೆಯಲ್ಲಿದೆ. ಸೊ ಹಾಗೆ ಬೆಳೆದಾಗ ನಮಗೆ ಪ್ರತಿ ನಿಲ್ಲಿಸ್ಕೊಂಡು ಅವರಿಗೆ ತಿಳುವಳಿಕೆ ಹೇಳಿ ಲೇಔಟ್ ಮಾಡಿ ಆಮೇಲೆ ಅವರು ಲೇಔಟ್ ಮಾಡಿ ತೋರಿಸಿದ ಮೇಲೆ ಗುಂಡಿ ಹೊಡ್ಕೋತಾರೆ. ಗುಂಡಿ ಹೊಡೆದ ತಕ್ಷಣವೇ ಕೊಟ್ಟಿಗೆ ಗೊಬ್ಬರ, ಸ್ವಲ್ಪ ಫಿರ್ಡಾನ್ ಗ್ರ್ಯಾನ್ಯೂಲ್ಸ್ ಅಂತ ಹೇಳ್ತೀವಿ, ಗೆದ್ದಲು ಬರೆದ್ಬಾರ್ದಂಗೆ. ಸೊ ಅದನ್ನು ಹಾಕಿ ನಾಟಿ ಮಾಡುವಂಥ ಒಂದು ಪರಿಸ್ಥಿತಿ ನಮ್ಮ ಈ ಯೋಜನೆಯಲ್ಲಿದೆ. ಸೊ ಹಾಗೆ ಬೆಳೆದಾಗ ನಮಗೆ ತಗೋತಾರೆ, ಅವ್ರಿಗೆ ಸಾಲ್ತಾನೆ ಇಲ್ಲ. ಅದಕ್ಕೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಮ್ಮ ರೈತರುಗಳಿಗೆಲ್ಲ ಹೇಳ್ತಾ ಇದ್ದೀವಿ. ಕಟಾವು ಮಾಡೋ ಹಂತ ಹೇಗೆ? ಕಟಾವು ಮಾಡೋ ಅಂದರೆ ಈ ನಾನು 5-6 ವರ್ಷದಲ್ಲೆಲ್ಲ ನಮ್ಮ ಮನೆ ಲೇಬರಲ್ಲೇ ನಾವೇ ಕಡಿಸ್ಕೊಂಡು ಅಲ್ರಪ್ಪ, ಈಗ ಕಟಾವು ಮಾಡೋಕ್ಕೆ ಹಣ್ಣು ಸರಿ ಇದೆಯೋ ಇಲ್ಲೋ ಹೆಂಗ್ ಗುರುತಿಸ್ತಾರೆ? ಅದು ಗೊತ್ತಾಗ್ಬಿಡುತ್ತೆ ಸರ್, ಕಣ್ಣು ಕೆಂಪಗಾಗುತ್ತೆ ಸ್ವಲ್ಪ, ಆ ಕೆಂಪಿಗೆ ಆದಾಗ ಅದನ್ನ ನಾವು ಬಂದಿದೆ ಅಂತ. ಒಂದೊಂದ್ಸರಿ ಒಂದೊಂದು ಕಾಗೆ ಅಲ್ಲಿ ಇದು ಮಾಡುತ್ತೆ, ಕಾಗೆ ಆಗ ಅದು ಸಿಂಪ್ಟಮ್ಸ್ ನಮಗೂ ಗೊತ್ತಾಗುತ್ತೆ, ಅದನ್ನ ಸಡನ್ ಆಗಿ ಕಟ್ ಮಾಡ್ಕೋತೀವಿ. ಅದನ್ನ ಪಕ್ಷಿಗಳೇನಾದ್ರೂ ಹಾಳು ಮಾಡ್ತಾವ? ಇದನ್ನ ಏನೂ ಇಲ್ಲ ಸರ್, ಪಕ್ಷಿಗಳೇನು ಆ ಮಾಡಲ್ಲ ಇದನ್ನ. ಇದೇನಂತ ಇಷ್ಟವಾಗಿ ತಿನ್ನುವಂತ ಬೆಳೆ ಏನಲ್ಲ, ಅಲ್ಲ ಆದ್ರೂ ಹಾಗೆ ತಿಂತವೆ. ಇನ್ ಬಾಕಿ ಪಕ್ಷಿದು ನಾನೇನು ಅಲ್ಲ, ಅದಕ್ಕೂ ರಕ್ಷಣೆಗೆ ಅಂತ ಹೇಳಿ ಒಂದು ಅದು ಬಲೆಗಿನ ಅದು ಯಾವಾಗ ಅಂದ್ರೆ ಸರ್, ನಾವು ಸರ್ಕಾರನ ಈಗಲೂ ಆಗ್ರಹಿಸ್ತಾ ಇದೀವಿ, ಡಿ ಡಿ ಅವ್ರ ಮೂಲಕ ಆಗ್ರಹಿಸ್ತು. ಹೇಳಿ ವಿಚಾರ ಹೇಳಿ. ಅದು ಈ 3 ವರ್ಷದ ಒಳಗೆ ಗೊನೆ ಬಿಡುತ್ತೆ, ಆಗ ಹಂದಿ ಕಾಟ ಒಂದು ನಮಗೆ ಮೇಯ್ನ್ ಜಾಸ್ತಿ. ಆ 3 ವರ್ಷದಿಂದ 5 ವರ್ಷ ಗಂಟ ನಾವು ಸೇಫ್ ಮಾಡ್ಕೊಂಬಿಟ್ರೆ ಸರ್, ಇನ್ನು 50 ವರ್ಷ ಗಂಟ ನಮ್ಮನ್ನು ಕಾಪಾಡುತ್ತೆ. ಹೌದಾ, 3 ವರ್ಷ ಗಂಟ ನಾವು ನೋಡ್ಕೋಬೇಕದ. ಆ 3 ವರ್ಷದಲ್ಲೇ ಆಗ ಹೂವು ಹಣ್ಣು ಬಿಡ್ತಾ ಇರ್ತವೆ, ಆಗ ಹಂದಿಗೆ ಇದು ಒಳ್ಳೆ ಆಹಾರ ಆಕರ್ಷಣೆ, ಅದು ಬಂದು ಬುಡಕ್ಕೆ ಕೈ ಹಾಕ್ತದೆ. ಈ ಮೇಲೆ ಹೋದಾಗ ಅದು ಮುಳ್ಚುಚ್ಚುತ್ತೆ, ಅದರಿಂದ ಅದು ಆಗಲ್ಲ. ಈ ಕೆಳಗಡೆ 3 ವರ್ಷ ಗಂಟ ನಮಗೆ ಸ್ವಲ್ಪ ಶ್ರಮ, ಅದಕ್ಕೆ ಸರ್ಕಾರದಿಂದ ತಂತಿ ಕೇಳಿದ್ದೀವಿ, ಅದನ್ನ ಅದನ್ನು ಇದು ಮಾಡ್ಕೊಂಡು ಹೋಗಿದ್ದಾರೆ. ಹೇಳಿ ಸರ್. ರೈತ ಬಾಂಧವರು ಒಳ್ಳೆ ಸಜೆಷನ್ ಹೇಳಿದರು. ಸೊ ಈ ಪ್ರಕಾರವಾಗಿ ನಾವು ನಮ್ಮ ಕೇಂದ್ರ ಸರ್ಕಾರದ ತಂಡ ಬಂದಾಗ 2 ಸಲ ವಿಸಿಟ್ ಮಾಡ್ತು ಮೈಸೂರಿನ ವಿವಿಧ ತಾಳೆ ಬೆಳೆಗಾರರ ತೋಟಗಳ ಒಂದು ಪ್ಲಾಟ್ಗೆಲ್ಲ ವಿಸಿಟ್ ಮಾಡಿದಾಗ ಅಲ್ಲಿ ನಮಗೆ ಕಾಡಿನ ಅಂಚಿನಲ್ಲಿರ್ತಕ್ಕಂಥ ನಮ್ಮ ತಾಲೂಕುಗಳಂಥ ಎಚ್ ಡಿ ಕೋಟೆ ಆಗಿರ್ಬೋದು, ಪಿರಿಯಾಪಟ್ಟಣ ಆಗಿರ್ಬೋದು, ಹುಣಸೂರು, ಇಲ್ಲಿ ನಮಗೆ ಕಾಡು ಹಂದಿಗಳ ಹಾವಳಿ ಮೊದಲನೇ 3 ವರ್ಷದಲ್ಲಿ ಬರುವಂಥದ್ದು ಕಂಡಿದ್ದೇವೆ ನಾವು. ಸೊ ಆವಾಗ ನಮ್ಮ ರೈತ ಬಾಂಧವರು ಏನು ಮಾಡಿದರೆ ವಿನೂತನ ಪ್ರಯೋಗಗಳನ್ನು ಮಾಡಿದ್ದಾರೆ. ಕೆಲವೊಬ್ಬರು ಟಿನ್ನು, ಆಯಿಲ್ದು ಟಿನ್ನು, ಈಗೇನು ಎಣ್ಣೆ ಟಿನ್ ಬರ್ತದಲ್ಲ, ಅಡುಗೆ ಎಣ್ಣೆ ಟಿನ್ಗಳು, ಆ ಬಾಕ್ಸ್ಗಳು, ತಗಡಿನ ಬಾಕ್ಸ್ಗಳನ್ನು ಹೊಸದಾಗಿ ನಾಟಿ ಮಾಡಿರ್ತಕ್ಕಂಥ ಗಿಡಗಳಿಗೆ ಮಧ್ಯೆ ಆ ಟಿನ್ನನ್ನು ಓಪನ್ ಮಾಡಿ ಅಲ್ಲಿಟ್ಟಾಗ ಅದು ಹರಿತವಾಗಿರುತ್ತೆ, 4 ಕೋಣೆಗಳು ಹರಿತವಾಗಿರೋದ್ರಿಂದ ಅವಾಗ ಹಂದಿ ಬಂದು ಹಿಂಗೆ ತಿನ್ನುವಾಗ ಅದು ಚುಚ್ಚೋದ್ರಿಂದ ಅದು ಡ್ಯಾಮೇಜ್ ಮಾಡಲ್ಲ ಅಂತ ಸ್ಥಳೀಯವಾದಂಥ ಒಂದು ಅವರೇ ವಿಶಿಷ್ಟತೆನ ಕಂಡುಕೊಂಡಿದ್ದಾರೆ. ಜೊತೆಗೆ ಈ ಸಾರಿ ನಾವು ಇಲಾಖೆಗೂ ಕೂಡ ಮನವರಿಕೆ ಮಾಡಿಕೊಟ್ಟಿದ್ದೇವೆ. ಈಗ ಇನಿಷಿಯಲ್ ಪೀರಿಯಡಲ್ಲಿ ಅಂದರೆ ಮೊದಲನೇ ಒಂದು 3 ವರ್ಷದಲ್ಲಿ ಬುಡನೋ ಕೇಳುವಂಥ ಪ್ರಸಂಗ ಇರ್ತದೆ ಹಂದಿಗಳು ಈ ಕಾಡಂಚಿನಲ್ಲಿ ಇರ್ತಕ್ಕಂಥ ರೈತರ ತೋಟಗಳಲ್ಲಿ. ಸೊ ಅದಕ್ಕೆ ಟ್ರೀ ಗಾರ್ಡ್ ಥರ ಒಂದು ಮಿನಿಮಮ್ ಆಗಿ ಟ್ರೀ ಗಾರ್ಡ್ ಥರ ಮಾಡಿಕೊಳ್ಳಿಕ್ಕೆ ಒಂದು ನಾವು ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಸೊ ಈಗ ಅದು ಸದ್ಯದಲ್ಲೇ ಉತ್ತಮವಾದ ಸ್ಪಂದನೆ ನೀಡುವಂಥ ಹಂತದಲ್ಲಿದೆ. ಅದು ಬಂದರೆ ಎಲ್ಲ ಗಿಡಗಳಿಗೂ ಮೊದಲನೇ ಒಂದು 3 ವರ್ಷ ಸಬ್ಸಿಡಿ ದರದಲ್ಲಿ ಅದನ್ನು ಕೊಡುವಂಥ ವ್ಯವಸ್ಥೆಯನ್ನು ಮುಂದಿನ ದಿನಗಳಲ್ಲಿ ಮಾಡಲಿಕ್ಕೆ ಚಿಂತನೆ ಮಾಡಿದ್ದೀವಿ. ಈಗ ಸಹಾಯಧನ ಏನು ಕೊಡ್ತೀರಿ ಅದನ್ನು ತಾವು ಇಲಾಖೆಯಿಂದ ಕೊಡ್ತೀರಿ? ಹೌದು, ಇಲಾಖೆಯಿಂದನೇ ಕೊಡ್ತಾ ಇರೋದು. ಓಕೆ. ಈಗ ಸಸಿಗಳನ್ನು ಈ ಖಾಸಗಿ ಸಂಸ್ಥೆಯವರು ಕೊಡ್ತಾರೆ? ಖಾಸಗಿ ಸಂಸ್ಥೆ ಅಂದರೆ ಇದು ನಮ್ಮ ಒಡಂಬಡಿಕೆ ಮಾಡಿಕೊಂಡಿದ್ದಾರೆ ಸರ್ಕಾರದ ಜೊತೆಗೆ, ನಮ್ಮ ಇಲಾಖೆ ಜೊತೆಗೆ ಒಡಂಬಡಿಕೆ ಮಾಡಿಕೊಂಡಿದ್ದಾರೆ. ಆ ಒಡಂಬಡಿಕೆ ಮೂಲಕ ಅವರು ಉತ್ಕೃಷ್ಟವಾದಂಥ ಸಸಿಗಳನ್ನು ಅವರು ಉತ್ಪಾದನೆ ಮಾಡಬೇಕಂತಿದೆ. ಈಗ ವಿದೇಶಿ ತಳಿಗಳೇ ಚೆನ್ನಾಗಿದ್ದಾವೆ ಅಂತಂದಮೇಲೆ ಸ್ಥಳೀಯ ತಳಿಗಳು ಯಾಕೆ ಉತ್ಪಾದನೆ ಆಗ್ತದೆ? ಇಲ್ಲ, ಈಗ ಎರಡೂ ತಳಿಗಳು ಉತ್ತಮವಾಗಿದ್ದಾವೆ. ನಮಗೇನಂದರೆ ಸ್ಥಳೀಯ ತಳಿಗಳಂದರೆ ನಮ್ಮ ಹವಾಗುಣಕ್ಕೆ ಅನುಗುಣವಾಗಿ ಹೊಂದಿಕೊಂಡಂಥ ತಳಿಗಳು, ಅದರ ಇಳುವರಿನೂ ಕೂಡ ಇದುವರೆಗೂ ಚೆನ್ನಾಗಿ ಬಂದಿದೆ. ನಮ್ಮ ಈ ವಿವಿಧ ಒಂದು ತಾಕುಗಳಲ್ಲಿ ನಾವು ನೋಡಿದ್ದೀವಿ. ವಿದೇಶಿ ತಳಿಗಳಂದರೆ ಎತ್ತರವಾಗಿ ಬೆಳೆಯಲ್ಲ, ಕುಬ್ಜವಾಗಿ ಬೆಳೀತವೆ, ಹಾಗೂ ಇಳುವರಿನೂ ಕೂಡ ಈಗ ವರ್ಷ ವರ್ಷ ಬಂದಂಗೆಲ್ಲ ನಮ್ಮ ತಳಿಗಳ ಒಂದು ಸಂಶೋಧನೆ ಆದಮೇಲೆ ಹೈಬ್ರಿಡ್ಸು, ವಿದೇಶಿ ತಳಿಗಳು, ಹೀಗೆಲ್ಲ ಹೊಸ ಹೊಸ ತಳಿಗಳು ಬರ್ತದೆ. ಇಳುವರಿ ಜಾಸ್ತಿ ಬರ್ತಕ್ಕಂಥದ್ದು ಮತ್ತು ಹೈಟ್ ಅಂದರೆ ಎತ್ತರ ಹೋಗುವಂಥದ್ದು ಕಡಿಮೆ ಎತ್ತರದಲ್ಲೇ ಹಣ್ಣು ಬಿಡ್ತಕ್ಕಂಥದ್ದು, ಇವೆರಡೂ ಅನುಕೂಲ ಇರೋದ್ರಿಂದ ಒಂದು ಇಳುವರಿ ಜಾಸ್ತಿ ಬರುತ್ತೆ, ರೈತರಿಗೆ ಕಟಾವು ಮಾಡಲಿಕ್ಕೆ ತೊಂದರೆ ಆಗಲ್ಲ. ಸೊ ಆ ನಿಟ್ಟಿನಲ್ಲಿ ನಾವು ವಿದೇಶಿ ತಳಿಗಳನ್ನು ಇಂಟ್ರೊಡ್ಯೂಸ್ ಮಾಡೋಣ ಅಂತೇಳ್ಬಿಟ್ಟು ಕಳೆದ ವರ್ಷದಿಂದನೂ ಕೂಡ ನಾವು ವಿದೇಶಿ ತಳಿಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಸೊ ಈಗ ಹೊಸದಾಗಿ ಪ್ರದೇಶ ವಿಸ್ತರಣೆ ಕಾರ್ಯಕ್ರಮದಲ್ಲಿ 60-70% ನಾವು ವಿದೇಶಿ ತಳಿಗಳನ್ನು ಹಾಕಿ ರೈತರಿಗೆ ಪ್ರೋತ್ಸಾಹ ಮಾಡ್ತಾ ಇದ್ದೀವಿ. ತಾವು ಕೇಳಿದಾಗಿ ನೀರಾವರಿ ಅನುಕೂಲ ಇರ್ತಕ್ಕಂಥ ರೈತರು ಹನಿ ನೀರಾವರಿ ಮೂಲಕನೂ ಕೂಡ ನಾವು 90% ಸಹಾಯಧನವನ್ನು ಇಲಾಖೆ ಮುಖಾಂತರ ನಾವು ರೈತರಿಗೆ ನೀಡ್ತಾ ಇದ್ದೀವಿ. ಸೊ ಹನಿ ನೀರಾವರಿ ಮೂಲಕ ಮಾಡಿಕೊಂಡಲ್ಲಿ ನಮಗೆ ತಾಳೆ ಬುಡದಲ್ಲೇ ಅದಕ್ಕೆ ನೀರಿನ ವ್ಯವಸ್ಥೆ ಚೆನ್ನಾಗಿರಬೇಕಾಗಿರೋದ್ರಿಂದ ಬುಡದಲ್ಲಿ ತೇವಾಂಶ ಕಾಪಾಡಿಕೊಳ್ಳುವಲ್ಲಿ ಹನಿ ನೀರಾವರಿ ಬಹಳ ಪ್ರಾಮುಖ್ಯತೆ ವಹಿಸಿದೆ. ಇರುವಂಥ ನೀರಿನಲ್ಲಿ ಬೋರ್ವೆಲ್ ನೀರಿನಲ್ಲಿ ಒಂದು 15,000-20,000 liters ಪರ್ ಅವರ್ ಬರುವಂಥ ಒಂದು ನಿಟ್ಟಿನಲ್ಲಿ ಇದ್ದಾಗ ಬೋರ್ವೆಲ್ಲು, ಸೊ ಅವರಿಗೆ 3-4 ಎಕರೆಯಷ್ಟು ತಾಳೆನ ಹನಿ ನೀರಾವರಿ ಮೂಲಕ ಪೋಷಣೆ ಮಾಡ್ಬೋದು. ಸೊ ಹಾಗಾಗಿ ಆಯೋ ನೀರಿಗಿಂತ ಇದರಲ್ಲಿ 70-80% ನೀರಿನ ಒಂದು ವೇಸ್ಟೇಜ್ ಅಂತ ಏನು ಹೇಳ್ತೀವಿ ಅದು ತಡೆಗಟ್ಟುವಲ್ಲಿ ಬಹಳ ಸಹಾಯಕ ಆಗಿದೆ ಹನಿ ನೀರಾವರಿ ಪದ್ಧತಿ. ಆದ್ದರಿಂದ ಹನಿ ನೀರಾವರಿ ಪದ್ಧತಿಯಲ್ಲಿ ನಿಖರವಾದಂಥ ನೀರನ್ನ ಕೊಡ್ಬೋದು, ಜೊತೆಗೆ ಗೊಬ್ಬರಗಳನ್ನು ಕೊಡ್ಬೋದು ವೆಂಚೂರಿ ಮೂಲಕ ಅಂದರೆ ರಸಾವರಿ ಪದ್ಧತಿಯನ್ನು ಅಳವಡಿಸ್ಕೊಂಡು. ಸೊ ಹಾಗಿರುವಾಗ ಅದಕ್ಕೇನು ರೂಟ್ ಜೋನ್ ಅಂತ ಹೇಳ್ತೀವಿ, ಬೇರು ಜೋನ್ ಅಂತೇನು ಹೇಳ್ತೀವಿ, ಆ ಬೇರು ಜೋನಿಗೆ ನಮ್ಮ ಒಂದು ಏನು ಪೋಷಕಾಂಶಗಳು ದೊರೆತಲ್ಲಿ ಅದಕ್ಕೆ ಬೇಕಾದಂಥ ಪೋಷಕಾಂಶಗಳು ತಕ್ಷಣಕ್ಕೆ ದೊರೆಯುವಂಥ ಪ್ರಸಂಗ ಇರುತ್ತೆ ಹನಿ ನೀರಾವರಿ ಪದ್ಧತಿಯಲ್ಲಿ. ಸೊ ಹಾಗಾಗಿ ಉತ್ತಮವಾದಂಥ ಇಳುವರಿನ ರೈತರು ಪಡಿಬೋದು, ಜೊತೆಗೆ ಉತ್ತಮವಾದಂಥ ಇಳುವರಿ ಪಡೆದಾಗ ಆಟೋಮೆಟಿಕಲಿ ಆದಾಯನೂ ಕೂಡ ಹೆಚ್ಚಾಗಿ ಬರುತ್ತೆ. ದಿಸ್ ಮೆಸೇಜ್ ಇಸ್ ಫ್ರಮ್ ಯುನೆಸ್ಕೋ ಇನ್ ಕೊಲಾಬೊರೇಷನ್ ವಿತ್ ಆಕಾಶವಾಣಿ. ವಾಟ್ ಈಸ್ ಕ್ಲೈಮೇಟ್ ಚೇಂಜ್? Climate has always changed naturally, with shifts between ice ages and warm periods. Scientists study these changes using ice cores, tree rings, and coral samples. But today, human activities like burning fossil fuels and cutting down forests are speeding up climate change. This causes extreme weather events, loss of biodiversity, and threats to water, food, and energy security. Climate change means long-term changes in temperature and weather patterns. Here's a cool fact. Earth's average temperature has already risen more than 1 degree Celsius since pre-industrial times. 15 ದಿವಸಕ್ಕೆ ಒಂದ್ಸರಿ ಕಟ್ ಆಗುವಂತೀರಾ? ಹೌದು ಸರ್. ಅಂದ್ರೆ ತಿಂಗಳಿಗೆ ಎರಡು ಬಾರಿ? ತಿಂಗಳಿಗೆ ಎರಡು ಸರ್. ಅಂದ್ರೆ ಎಲ್ಲಾ ಮರಗಳು 15 ದಿವಸಕ್ಕೆ ಒಂದ್ಸರಿ ಕಟಾವೇ ಬರಲ್ಲ? ರೊಟೀನ್ ಆಗಿ ಬರುತ್ತದೆ. ಒಂದು ವರ್ಷದಲ್ಲಿ ಒಂದು ಮರ ಎಷ್ಟು ಗೊನೆ ಕೊಡಬಹುದು? 10-12. ಹದಿನೈದು ಕೊಡ್ತದೆ, 20 ಕೊಡ್ತದೆ ಒಂದೊಂದು ಗಿಡ. ಯಾಕೆಂದ್ರೆ ಸುತ್ತ ಬಂಚಿಲು ಕಟ್ಬಿಟ್ರೆ ಸರ್, ಅದ್ರ ಸರಾಸರಿ ಹೇಳಿ. ಸರಾಸರಿ ಒಂದು 12-15. ಈಗ ದರ ಎಲ್ಲ ಯಾವ ರೀತಿ ನಿಗದಿ ಆಗುತ್ತೆ ಅಂತ? ಹಿಂದೆ ದರ ಎಲ್ಲನೂ ನಮ್ಮ ಪ್ರೈಸ್ ಕಮಿಟಿ ಮೆಂಬರ್ ಮಾಡಿಕೊಂಡು ಮಾಡ್ತಿದ್ರು. ಆಗ ನಾನು ಒಬ್ಬ ಪ್ರೈಸ್ ಕಮಿಟಿ ಮೆಂಬರ್ ಆಗಿದ್ದೆ ಸ್ಟೇಟ್ ಲೆವೆಲ್ಗೆ. ಪರವಾಗಿಲ್ಲ. ಆಗ ನಾನು ಕ್ವಶನ್ ಮಾಡಿದ್ದೆ ಸಾಹೇಬ್ರನ್ನ, ನೀವು ತಾಳೆಬೆಳೆ ಬೆಳೆಯಂತೀರಿ, ನಮ್ಗೆ ಇದ್ರ ಬಗ್ಗೆ ಅನುಭವ ಇಲ್ಲ, ತಾವು ದಯವಿಟ್ಟು ನಮ್ಮನ್ನೆಲ್ಲ ಮಲೇಷ್ಯಾಕ್ಕೆ ಕಳಿಸ್ಕೊಡಿ ಅಂದಾಗ ಕಳಿಸ್ಕೊಟ್ಟಿದ್ರು ಒಂದು 20 ಜನ ರೈತರನ್ನ. ಏನು ನೋಡ್ಕೊಂಬಂದ್ರೆ ಎಲ್ಲೋಗಿ? ಎಲ್ಲ ತೋಟನ ನೋಡ್ಕೊಂಡು ಬಂದು ಅಲ್ಲಿ ವಿಚಿತ್ರವಾದ ಇದು, ಅಲ್ಲಿ ಇಲಿಗಳ ಕಾಟ ಜಾಸ್ತಿ, ಹೆಗ್ಗಣಗಳ ಕಾಟ ಜಾಸ್ತಿ. ಅವರು ಗೂಬೆ ಸಾಕ್ತಿದ್ರು, ಗೂಬೆಗಳು ಒಂದೊಂದು ಗೂಡು ಮಾಡಿರೋರು. ಅದೇನು ಅಂತ ಕೇಳಿದಾಗ ಅಲ್ಲಿಯ ರೈತರುಗಳು, ಅಲ್ಲಿಯ ಇವರು ಹೇಳೋರು, ಅದು ಗೂಬೆ ಅಂತ ತೋರಿಸೋರು. ಅದು ರಾತ್ರಿ ಹೊತ್ತು ಈ ಇಲಿಗಳೆಲ್ಲ ಬಂದಾಗ ಅದನ್ನು ತಿಂದು ಇಲಿ ಸಂರಕ್ಷಣೆ ಮಾಡೋಕ್ಕೆ ಅದನ್ನ ಇಟ್ಕೊಂಡಿದ್ರು ಅವರು. ನೋಡಿದ್ರ ಗೂಬೆನ ತಾಳೆ ಸಾಕಿ ಗೂಬೆನೂ ಸಾಕಿ ಅಂತನ? ಇದಕ್ಕೆ 4 ಎಕರೆ 2 ಎಕರೆಗೆ ಒಂದೊಂದು ಗೂಡು ಮಾಡ್ತಿದ್ರು, ಅದು ಬಂದು ಅಲ್ಲಿ ಮಾಡ್ತಿದ್ರು. ಅಲ್ಲ, ತಾಳೆ ಬೆಳೆ ಉಳಿಸ್ಕೋಬೇಕಾದ್ರೆ ಗೂಬೆ ಸಾಕಲೇಬೇಕಲ್ಲ ಅಂತ. ಆಯ್ತು. ಆಮೇಲೆ ಇನ್ನೇನು ಗಮನಿಸಿದ್ರೆ? ಆಮೇಲೆ ನಾವು ಅಲ್ಲಿ ಒಳ್ಳೆ ಆಯಿಲ್ ಮಿಲ್ಗಳನ್ನೆಲ್ಲ ತಗೊಂಡು ತೋರಿಸಿದ್ರು, ಎಲ್ಲ ಭಾರಿ ಚೆನ್ನಾಗಿತ್ತು ಸರ್. ಅಲ್ಲೆಲ್ಲ ಕಡಿಯೋದು ನೋಡೋಕ್ಕೆ ಒಂದು ಆನಂದ. ಅಂದರೆ ನಮ್ಮಷ್ಟು ದೊಡ್ಡ ಗಣಿಗಳಲ್ಲಿ ಕಾಣಲಿ ಬರಲಿಲ್ಲ. ಆದ್ರೂ ನಾವು 60,000 ಕೋಟಿ ಇಂಪೋರ್ಟ್ ಮಾಡ್ಕೊತಾ ಇದ್ದೀವಿ ಅಂದರೆ ಕಡಿಯೋದೇನು ಆನಂದ ಅಲ್ಲಿ? ಏನು ಒಳ್ಳೆ ಕ್ಲೀನಾಗಿ ನಮಗಿಲ್ಲಿ ಅನುಭವ ಕಮ್ಮಿ ಸ್ವಲ್ಪ. ಅಲ್ಲಿ ಕ್ಲೀನಾಗಿ ಒಂದು ಮಿಷಿನ್ ಹಿಡ್ಕೊಂಡ್ರೆ ಹಿಂಗೆ ತೆಗೆದು ಕಟಾವು ಕ್ಲೀನಾಗಿ ಬಿದ್ದೋಯ್ತದೆ. ಅದು ನಮಗಿಲ್ಲಿ ಬರಬೇಕು. ಈಗ ನಮ್ಮಲ್ಲಿ ಯಾವ ರೀತಿ ಕಟಾವು? ನಮ್ಮಲ್ಲಿ ಸಿಕ್ಕಲ್ ತಗೊಂಬಂದು ಕಟ್ ಮಾಡ್ತಾ ಇದ್ದೀವಿ ಸರ್. ಅದು ಇನ್ನೂ ಸಾಲದು. ಅದು ತಾಂತ್ರಿಕತೆ ಅಭಿವೃದ್ಧಿ ಆಗಬೇಕು. ತಾಂತ್ರಿಕತೆ ಈ ಒಂದು ನಿಟ್ಟಿನಲ್ಲಿ ನಾವು ಮಲೇಷ್ಯನ್ ಸಿಕ್ಕಲ್ಲೇ ಅಂತ ಹೇಳ್ಬಿಟ್ಟು ಮಲೇಷ್ಯನ್ ಸಿಕ್ಕಲ್ನೇ ಕೂಡ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಈಗಾಗಲೇ ಅದಕ್ಕೂ ಕೂಡ ಸಹಾಯಧನ ನಮ್ಮ ರೈತ ಬಾಂಧವ್ರಿಗೆ ಸಿಗ್ತಾ ಇದೆ. ಮಲೇಷ್ಯನ್ ಸಿಕ್ಕಲ್ ತಗೊಂಡು ಈಗಾಗಲೇ ಕಟಾವ್ ಮಾಡ್ತಾ ಇರೋದು, ಮಲೇಷ್ಯನ್ ಸಿಕ್ಕಲ್ ಮೂಲಕನೇ ಕಟಾವ್ ಮಾಡ್ತಾ ಇರೋದು. ಈ ತಾಳೆ ಬೆಳೆ ಬೆಳೆಯೋ ರೈತ ಏನು ಮಾಡೋ ಹಂಗಿಲ್ಲ. ಹಂಗಾದ್ರೆ ಸುಮ್ಮನೆ ಬರೀ ನೋಡ್ಕೊಂಡ್ರೆ ಸಾಕು, ಉಳಿದಿದ್ದೆಲ್ಲ ಸರ್ಕಾರವೇ ಮಾಡುತ್ತೆ. ಏನ್ ಯಜಮಾನ್ರ? ಖಂಡಿತ ಸರ್. ಖಂಡಿತ, ನಾನು ಅದೇ ಹೇಳ್ತಾ ಇದ್ದೀನಲ್ಲ, ನಮ್ಮ ರೈತರುಗಳಿಗೆ ಇನ್ನೂ ಮನವರಿಕೆ ಆಗಿಲ್ಲ. ನಾನು ಕೇಳ್ಕೊಳ್ಳೋದಿಷ್ಟ ನನ್ನ ತಂಬಾಕು ಮಿತ್ರರಿಗೆ, ತಂಬಾಕು ಬೆಳೆಗಾರರು 57,000-60,000 ಜನ ರೈತರಿದ್ದಾರೆ ಸರ್. ಅವ್ರು ಒಬ್ಬೊಬ್ರು ಒಂದೊಂದು ಎಕರೆ ಹಾಕೊಂಡ್ರೆ ಸಾಕು, ಒಬ್ಬೊಬ್ರು ಒಂದೊಂದು ಎಕರೆ ಹಾಕೊಂಡ್ರೆ ಎವ್ರಿ ಮಂತ್ ಈ ಗಾಟೆ 50,000-12,000-13,000. ಮಹೇಶ್ ಅವರೇ, ತಂಬಾಕು ಬೆಳೆಯೋದು ಮಳೆ ಆಶ್ರಯದಲ್ಲಿ, ನೀವು ತಾಳೆಗೆ ನೀರು ಬೇಕು ಅಂತೀರಿ ಸರ್. ಈಗಲೂ ಈಗ ಏನಾಗಿದೆ ಅಂದ್ರೆ ನಮ್ಮ ತಂಬಾಕು ಮಂಡಳಿ ರೈತರುಗಳನ್ನು ಎಲ್ಲರೂ ಬೋರ್ವೆಲ್ ಹೊಡ್ಕೊಂಡು ಇದಾದಮೇಲೆ, ತಂಬಾಕು ಆದಮೇಲೆ ತಂಬಾಕುಗಳಿಗೂ ನಾವು ನೀರನ್ನ ಇದರಲ್ಲೂ ಬೆಳಿತೀವಿ, ಮಳೆ ಆಶ್ರಯದಲ್ಲೂ ಬೆಳಿತೀವಿ. ಯಾಕೆ ತಂಬಾಕುನವರೇ ತಾಳೆ ಬೆಳಿಬೇಕು, ಬೇರೆಯವ್ರು ಯಾಕೆ ಬೆಳಿಬಾರ್ದು? ಯಾಕೆ ಅಂದರೆ ಇದು ಸುಲಭವಾದ ಬೆಳೆ. ತಂಬಾಕು ಬೆಳೀತಾ ಇರೋದು ಯಾವ ಉದ್ದೇಶಕ್ಕೆ ಅಂದರೆ ಈ ಕಾಡು ಪ್ರಾಣಿಗಳಿಂದ ತೊಂದರೆ ಆಗದೆ ಇರಲಿ ಅಂತ. ಇದು ಅಷ್ಟೇ, ಕಾಡು ಪ್ರಾಣಿಗಳಿಂದ ತೊಂದರೆ ಆಗಲ್ಲ, ಈಸಿಯಾಗಿ ಕ್ರಾಪ್ ಮಾಡ್ಬೋದು ಅಂತ ಅಷ್ಟೇ. ಅಲ್ಲಿ ಎಷ್ಟು ಕಷ್ಟಪಡ್ತೀವಿ ಅಂದರೆ ಈ ಮಾರ್ಚಲ್ಲಿ ಹೊಗೆ ಸೊಪ್ಪು ನಾಟಿ ಮಾಡೋಕ್ಕೆ ಹಿಡಿದ್ರೆ ಮುಂದಿನ ಮಾರ್ಚ್ವರೆಗೂ ಬರೀ ಮಾರ್ಕೆಟ್ಗೆ ತಿರುಗಾದಾಗುತ್ತೆ. ಅಷ್ಟು ಕಷ್ಟ ಇದೆ ತಂಬಾಕು ರೈತನಿಗೆ. ಅವನ ಕಷ್ಟ ದೇವರಿಗೆ ಪ್ರೀತಿ, ಮನೆಯಲ್ಲಿರೋ ಹೆಣ್ಣುಮಕ್ಕಳಿಗೆ ಭಾರಿ ಕಷ್ಟ. ಈ ತಾಳೆ ಬೆಳೆ ಬೆಳೀರಿ, ಹೆಣ್ಣುಮಕ್ಕಳನ್ನು ಒಳ್ಳೆ ಫಸ್ಟ್ ಕ್ಲಾಸ್ ಆಗಿ ಇರ್ಬೋದು ಮನೆಯಲ್ಲಿ. ಆಳುಗಳಿಗೆ ಹಿಟ್ ಮಾಡಬೇಕು. ತಂಬಾಕು ಆಳುಗಳಿಗೆ ಬಂದರೆ ನಿಮಗೆ ಗೊತ್ತಲ್ಲ ಸರ್, ನಮ್ಮ ಹಳ್ಳಿ ಕಡೆ ಊಟ ಇಲ್ಲದೆ ಇದ್ದರೆ ಕೆಲಸಕ್ಕೆ ಮಾಡಲ್ಲ. ಇಷ್ಟೆಲ್ಲ ಕಷ್ಟ ಇದೆ. ಮನೆ ಹೆಣ್ಣುಮಕ್ಕಳು ಅಯ್ಯೋ ಅನ್ನಿಸ್ಬಿಡ್ತೀವಿ ನಾವು ತಂಬಾಕು ಬೆಳೆಯುವಾಗ. ಈ ತಾಳೆ ಬೆಳೆ ಬೆಳೆಯುವಾಗ ಒಳ್ಳೆ ತಾಳ್ಮೆಯಿಂದ ಒಳ್ಳೆ ಇರ್ಬೋದು ಅಂತ ನನ್ನ ಅನಿಸಿಕೆ. ಅಲ್ಲ, ಎಸಿ ಸಂಬಳ ಬರುತ್ತಲ್ವಾ? ಹಾಗಾಗಿ ಎವ್ರಿ 10 ಎಕರ್ಸ್ ಇದ್ರೆ ಸರ್ ಐ ಗಾಟ್ ಎಸಿ ಸ್ಯಾಲ್ರಿ. ನೋಡಿದ್ರ ಪರವಾಗಿಲ್ಲ ಬಿಡಿ, ಹೇಳಿ ಮಂಜುನಾಥ್ ಅಂಗಡಿಯವ್ರ. ಖಂಡಿತವಾಗ್ಲೂ ಸರ್, ನಾನು ಅವರು ಹೇಳಿದ್ದಕ್ಕೆ ಒಪ್ತೀನಿ. ಈ ಬೆಳೆಯಿಂದ ಯಾವುದೇ ಕಾರಣಕ್ಕೂ ಲಾಸ್ ಅಂತೂ ಆಗಲ್ಲ. ಅವ್ರು ಹೇಳಿದಾಗೆ ಪ್ರತಿ ತಿಂಗಳೂ ಕೂಡ ಬೇರೆ ಬೆಳೆಗಳಲ್ಲಿ ಪ್ರತಿ ತಿಂಗಳು ಇನ್ಕಮ್ ಬರಲ್ಲ, ಪ್ರತಿ ತಿಂಗಳು ಆದಾಯ ಉಳಿಯಲ್ಲ. ಅದು ಈಗ ಟೊಮೆಟೊ ಬೆಳೆದ್ರೆ ನಮಗೆ 3 ತಿಂಗಳ ಕಾಯಬೇಕು, 3 ತಿಂಗಳ 4 ತಿಂಗಳಿಗೆ ನಮಗೆ ಕೈಗೆ ಸೇರುವಂಥ ಆದಾಯ. ಅಥವಾ ಬಾಳೆ ಬೆಳೆದ್ರೆ ವರ್ಷಕ್ಕೆ ಕಾಯಬೇಕು, ವರ್ಷ ಆದಮೇಲೆ ಆದಾಯ. ಇದರಲ್ಲಿ ಹಂಗಲ್ಲ, ಒಂದು ಸಲ ಶುರುವಾದರೆ ಪ್ರತಿ ತಿಂಗಳೂ ಕೂಡ ನಮ್ಮ ರೈತರಿಗೆ ಜೇಬಿಗೆ ತಾಳೆ ಕಟಾವು ಆದ ತಕ್ಷಣವೇ ಪತಂಜಲಿ ಫುಡ್ನವರು 15 ದಿವಸದೊಳಗೆ ಅವರಿಗೆ ಅಕೌಂಟ್ಗೆ ದುಡ್ಡು ಹಾಕ್ತಾರೆ. ಇದು ವರ್ಷ ವರ್ಷ ವರ್ಷ ಜಾಸ್ತಿ ಆಗ್ತಾ ಬರುತ್ತೆ ಇಳುವರಿ? ವರ್ಷ ವರ್ಷ ವರ್ಷ ಜಾಸ್ತಿ ಆಗ್ತಾ ಬರುತ್ತೆ. ಶುರುವಾಗೋದು 4 ವರ್ಷ ಪ್ರಾರಂಭವಾದಾಗ, ವರ್ಷ ವರ್ಷ ವರ್ಷ ಜಾಸ್ತಿ ಆಗ್ತಾ ಬರುತ್ತೆ. ನಮ್ಮ ಭಾಗದಲ್ಲಿ ನೋಡೋದಾದರೆ ಒಂದು ಹೆಕ್ಟೇರ್ಗೆ 25-30 ಟನ್ ವರೆಗೂ ಕೂಡ ತಾಳೆನ ಬೆಳೆದಿದ್ದಾರೆ. ಆಯುಷ್ ಎಷ್ಟು ಸರ್? ಆಯುಷ್ ಇದರಲ್ಲಿ ನಾವು 35-40 ವರ್ಷದವರೆಗೂ ಉಳಿಸ್ಕೋಬಹುದು. 25 ವರ್ಷ ಆದಮೇಲೆ ಕಟಾವು ಮಾಡೋಕೆ ಎತ್ತರ ಆದಾಗ ಕಟಾವಿಗೆ ಸ್ವಲ್ಪ ತೊಂದರೆ ಆಗೋದ್ರಿಂದ 25 ವರ್ಷದ ಒಳಗಡೆನೆ ಅನುಕೂಲ ಮಾಡ್ಕೊಳ್ಳಿಕ್ಕೆ ನಮಗೆ ಯೋಜನೆ ಇದೆ. 20ನೇ ವರ್ಷ ಆದಾಗ ಅಥವಾ ಅವರು ಅಂಡರ್ ಪ್ಲಾಂಟಿಂಗ್ ಅಂತ ಹೇಳ್ತೀವಿ ನಾವು, 16 ಮಾಡ್ಬೋದು. ಅಥವಾ 25ನೇ ವರ್ಷ ಆದಮೇಲೆ ಸಂಪೂರ್ಣವಾಗಿ ತೆಗೆದು ಹೊಸ ನಾಟಿ ಮಾಡ್ಬೋದು. ಸೊ ಮೊದಲೇ 4 ವರ್ಷ ಮತ್ತೆ ನಾನು ಹೇಳಿದ ಈಗಾಗಲೇ ಹೇಳಿದಾಗ ಅಂತರ ಬೆಳೆಗಳನ್ನು ಮಾಡಿಕೊಂಡು ಅಲ್ಲಿವರೆಗೆ ತರಕಾರಿನಾರು ಬೆಳ್ಕೋಬೋದು, ಬಾಳೆನಾರು ಬೆಳ್ಕೋಬೋದು. ಆ ನಿಟ್ಟಿನಲ್ಲಿ ಅವಾಗ ಆದಾಯ ಈ ಬೆಳೆಗಳಿಂದ ಬರ್ತದೆ. ಮತ್ತೆ 4 ವರ್ಷ ಆದಮೇಲೆ ಮತ್ತೆ ತಾಳೆದು ಪ್ರತಿ ತಿಂಗಳು ಆದಾಯ ಶುರುವಾಗುತ್ತೆ. ಅಲ್ಲ, ಈಗ ಒಂದು 25 ವರ್ಷ ಆದಮೇಲೆ 2 ಸಾಲ ಮಧ್ಯದಲ್ಲಿ ಒಂದೊಂದು ಸಾಲ ಹಾಕೊಂಬಿಟ್ರೆ 20 ವರ್ಷದಲ್ಲಿ ಅದು 25 ವರ್ಷ ಆಗೋತ್ತಿಗೆ ಇದು ಬಂದ್ಬಿಟ್ಟಿರುತ್ತಲ್ವ? ಅದಲ್ಲ, ಅವಾಗ ಏನಾಗುತ್ತೆ, ತಾವು ಹೇಳಿದ್ದು ನಿಜ, ಬಟ್ ಅವಾಗ ಏನಾಗುತ್ತೆ, ತಾಳೆ ಬೆಳೆ 25 ವರ್ಷ ಆದಾಗ ಪೂರ್ತಿ ನೆರಳಿರುತ್ತೆ ಕೆಳಗಡೆ. ಸೊ ನೆರಳಿರುವಾಗ ಮೊದಲನೇದಾಗಿ ತಾಳೆ ಬೆಳೆಗೆ ಬಿಸಿಲು ಬೇಕು ಬೆಳವಣಿಗೆ ಆಗಲಿಕ್ಕೆ. ಸೊ ನೆರಳಾದಾಗ ಹೊಸ ಗಿಡ ಏನು ಹಾಕ್ತೀವಿ, ಅಂಡರ್ ಪ್ಲಾಂಟಿಂಗ್ ಅಂತೇನು ಹೇಳ್ತೀವಿ, ಬೆಳವಣಿಗೆ ಅಷ್ಟು ಉತ್ಕೃಷ್ಟವಾಗಿ ಬರಲ್ಲ. ಸೊ ಹಾಗಾಗಿ ಪೂರ್ತಿ ನೆಲ ಸಮೇತ ತೆಗೆದುಬಿಟ್ಟೆ ಹೊಸದಾಗಿ ಹಾಕಿದರೆ ತುಂಬ ಅನುಕೂಲ. ಹೇಳಿ ಸರ್, ಅಂತಿಮವಾಗಿ ರೈತ ಬಾಂಧವರಿಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಅಂತಿಮವಾಗಿ ರೈತ ಬಾಂಧವರಿಗೆ ಹೇಳೋದು, ನಾನು ಎಲ್ಲರೂ ತಾಳೆ ಬೆಳೆ ಬೆಳೆದ್ರೆ ಮನೆಯಲ್ಲೂ ನೆಮ್ಮದಿ ಇರ್ತದೆ, ಮನೆ ಹೆಂಗಸರುಗಳಿಗೂ ನೆಮ್ಮದಿ ಇರ್ತದೆ. ನಾನು ಈಗಾಗಲೇ 6 ತಿಂಗಳಿಗೊಂದ್ಸರಿ ವಿದೇಶ ಪ್ರಯಾಣನೂ ಮಾಡ್ತಾ ಇರ್ತೀನಿ ಸರ್. ಇದರ ಒಂದು ಸವಲತ್ತಿನಿಂದ ನಾನು ಸುಮಾರು 7-8 ದೇಶ ತಿರುಗಿಟ್ಟು ಬಂದಿದ್ದೀನಿ ಈ ತಾಳೆ ಬೆಳೆಯಿಂದ ನೆಮ್ಮದಿ. ಯಾಕೆಂದರೆ ತಾಳೆ ಬೆಳೆಯಿರಿ, ವಿದೇಶ ತಿರುಗಿರಿ, ತಿರುಗಿರಿ. ಸೆಕೆಂಡ್ ಒನ್ನು, ಒಳಗಡೆ ಒಂದು 4 ಹಸು ಸಾಕಿ ಸರ್. ಎಲ್ಲಿ? ತಾಳೆ ಬೆಳೆ ಒಳಗೆ ಕುರಿಗಳು ಸಾಕಿ, ಅದ್ರ ಪಾಡಿಗೆ ಅದು ಕೊಡುತ್ತೆ, ಅದು ಆದಾಯ, ಇದು ಆದಾಯ. ನಿಮಗೇನದು ಕುರಿ ದನ ಆಗಲಿ, ತಾಳೆ ಬೆಳೆ ಮೇಯಲ್ಲ, ಕೆಳಗಡೆ ಹುಲ್ಲು ಬಂದೇ ಇರ್ತದಲ್ಲ ಸರ್, ಅದನ್ನು ನೀವು ಇದು ಮಾಡಿ. ಅದು ಹಾಲಿಗೆ ಹಾಲು ಬಂತು, ದಿನ ದುಡ್ಡು, ಅದು ಹಾಲಿನ ದುಡ್ಡು. ಕುರಿನ ನೀವು 6 ತಿಂಗಳಿಗೊಂದ್ಸರಿ ಬಕ್ರೀದ್ ಹಬ್ಬ ಬಂದಾಗ ಇದು ಯಾವುದೋ ಬತ್ತದಲ್ಲ ಅವಾಗ ಮಾರಿ ಒಳ್ಳೆ ದುಡ್ಡು ಬರ್ತದೆ. ಈಗಾಗಲೇ ನಮ್ಮ ಒಬ್ಬ ತಿಪ್ಪೂರ್ನ ಒಬ್ಬ ರೈತ ಅದೇ ಮಾಡ್ತಾ ಇದ್ದಾನೆ. ನಾನು ಈಗ ಒಂದು 50 ಕುರಿ ತಂದು ಬಿಡ್ತಾ ಇದ್ದೀನಿ ಸರ್, ಅಷ್ಟು ದೊಡ್ಡ ತೋಟಕ್ಕೆ. ನೋಡಿದ್ರ ಈಗ 10 ಹಸು ಸಾಕ್ತಾ ಇದ್ದೀನಿ ಸರ್. ಈ ದಿನ ಒಂದು 50 ಲೀಟ್ರ್ ಹಾಲು ಡೈರಿಗೆ ಹೋಗ್ತಾ ಇದೆ. ಅಂತಿಮವಾಗಿ ಏನು ಹೇಳಕ್ಕೆ ಇಷ್ಟ? ಕೊನೆಯದಾಗಿ ನಮ್ಮ ರೈತ ಬಾಂಧವ್ರಿಗೆ ಹೇಳೋದಿಷ್ಟೇ, ಮೊದಲೇ ಏನು ಒಂದು ತಾಳೆ ಬೆಳೆದ್ರೆ ಲಾಸ್ ಆಗುತ್ತೆ, ತಾಳೆ ನಷ್ಟ ಆಗುತ್ತೆ, ಯಾಕೆ ಹಾಕಿದೆ ಅನ್ನೋವಂಥ ಒಂದು ಯೋಚನೆ ಮೊದಲಿತ್ತು ರೈತರಿಗೆ. ಅದರಿಂದ ಹೊರಗೆ ಬರಬೇಕಾಗತ್ತೆ ಫಸ್ಟು. ಮೊದಲನೇದಾಗಿ ದಯವಿಟ್ಟು ಎಲ್ಲ ರೈತ ಬಾಂಧವರಲ್ಲಿ ಇಲಾಖೆ ಮೂಲಕ ವಿನಂತಿ ಮಾಡ್ಕೊಳ್ಳೋದಷ್ಟೇ, ತಾಳೆ ಯಾವಾಗಲೂ ಕೈ ಬಿಡಲ್ಲ, ಇದು ಒಂದು ಕಲ್ಪವೃಕ್ಷನೇ, ಯಾವಾಗಲೂ ಕೈ ಬಿಡಲ್ಲ. ಆದ್ದರಿಂದ ರೈತರು ಹೆಚ್ಚಾಗಿ ಮುಂಬರಬೇಕು. ಇದಕ್ಕೆ ಬೇಕಾದಂಥ ಪ್ರೋತ್ಸಾಹ ಧನಗಳಾಗಲಿ, ಇದಕ್ಕೆ ಬೇಕಾದಂತಹ ತಾಂತ್ರಿಕ ಸಲಹೆ ಆಗಿರಲಿ, ಇದಕ್ಕೆ ಬೇಕಾದಂಥ ಮಾರ್ಗದರ್ಶನ ಆಗಿರಲಿ, ರೈತರಿಗೆ ನಾವು ಸದಾಕಾಲ ನೀಡಲಿಕ್ಕೆ ಭಾಳ ಉತ್ಸುಕತೆಯಿಂದ ಇದ್ದೀವಿ. ಈಗಾಗಲೇ ನಮ್ಮ YT ಮಹೇಶ್ ಅವರು ಹೇಳಿದಾಗೆ HD ಕೋಟೆ ಭಾಗದಲ್ಲಿ ಎಲ್ಲ ಒಂದು 30-40 ಜನ ರೈತರು ತಾಳೆ ಅಭಿವೃದ್ಧಿ ಸಂಘ ಅಂತ ಮಾಡ್ಕೊಂಡಿದ್ದಾರೆ. ನಾನೇ ಅಧ್ಯಕ್ಷ, ರಿಜಿಸ್ಟರ್ಡ್ ಸೊಸೈಟಿ ಮಾಡಿಕೊಂಡು ಒಂದು ತಾಳೆ ಅಭಿವೃದ್ಧಿ ಸಂಘ ಅಂತಲೂ ಮಾಡ್ಕೊಂಡಿದ್ದಾರೆ. ಆ ಸಂಘದ ಮೂಲಕ ಪ್ರತಿ ತಿಂಗಳೂ ನಾವು ಒಂದು ಮೀಟಿಂಗ್ ಮಾಡ್ತಾ ಇದ್ದೀವಿ. ಈ ತಾಳೆ ಬೆಳೆಯಲ್ಲಿ ಏನು ತೊಂದರೆಗಳಿದೆ, ಇದಕ್ಕೆ ತಾಂತ್ರಿಕ ಸಹಾಯಧನ ಏನು ಬೇಕು, ಕಂಪನಿಗಳಿಂದ ಏನಾದ್ರು ಅನುಕೂಲ ಅನಾನುಕೂಲ ಏನಾದ್ರು ಆದಾಗ ಅದನ್ನು ಅಡ್ರೆಸ್ ಮಾಡಲಿಕ್ಕೆ, ಹೀಗೆ ರೈತರ ಜೊತೆಗೆ ಇಲಾಖೆ ಸದಾಕಾಲ ಇರ್ತದಂತ ಹೇಳ್ತಾ ರೈತ ಬಾಂಧವರು ಈ ಬೆಳೆನ ಬೆಳೀಲಿಕ್ಕೆ ಮುಂದೆ ಬರಬೇಕಂತ ಕೇಳ್ಕೊಳ್ತೀನಿ ಸರ್. ಹೆಚ್ಚಿನ ಮಾಹಿತಿಗೆ ಮಹೇಶ್ ಅವರೇ ನಮ್ಮ ಕೇಳಿದ್ರು, ತಮ್ಮನ್ನೇ ಸಂಪರ್ಕ ಮಾಡಬೇಕು ಅಂದರೆ ಫೋನ್ ನಂಬರ್ ಏನು ತಮ್ಮದು, ಮೊಬೈಲ್? ನಮ್ಮದು 9484-532-160. ನಿಧಾನವಾಗಿ ಹೇಳಿ ಇನ್ನೊಂದ್ಸರಿ. 9484-532-160. ಇನ್ನೂ ಒಂದ್ಸರಿ ಹೇಳ್ಬಿಡಿ. 9484-532-160. ತಮ್ದೇಳಿ ಮಂಜುನಾಥ್ ಅಂಗಡಿಯವರ. ನನ್ನ ಮೊಬೈಲು ದೂರವಾಣಿ ಸಂಖ್ಯೆ 9992200. ಇನ್ನೊಮ್ಮೆ 9449899200. ಇನ್ನೂ ಒಂದ್ಸರಿ ಹೇಳ್ಬಿಡಿ. 9449899200. ಒಳ್ಳೆಯದು ಮಹೇಶ್ ಅವರೇ ಹಾಗೂ ಮಂಜುನಾಥ್ ಅಂಗಡಿ ಅವರೇ, ತಾಳೆ ಬೇಸಾಯಕ್ಕೆ ಸಂಬಂಧಪಟ್ಟ